ಮಂಡ್ಯ ಜಿಲ್ಲೆ ಮುಂದುವರೆದ ಭಾಗ. ಸಕ್ಕರೆ ನಾಡು, ಕೃಷಿಕರ ಹೋರಾಟಗಾರರ ನೆಲ ಎಂದೇ ಹೆಸರಾದ ಮಂಡ್ಯ ಜಿಲ್ಲೆಯು ನಾಡಿನ ರಾಜಕೀಯ ವಲಯಕ್ಕೆ ಅನನ್ಯ ಕೊಡುಗೆ ನೀಡಿದೆ. ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು, ಮೊದಲ ಭಾಗದಲ್ಲಿ ಮಂಡ್ಯ, ಮಳವಳ್ಳಿ ಹಾಗೂ ನಾಗಮಂಗಲ ಕ್ಷೇತ್ರದ ಬಗ್ಗೆ ವಿವರ ಆಲಿಸಿದೆವು. ಇದೀಗ ಉಳಿದ 4 ಕ್ಷೇತ್ರಗಳ ವಿವರ ಇಲ್ಲಿದೆ. ಮದ್ದೂರು ವಿಧಾನಸಭಾ ಕ್ಷೇತ್ರ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮದ್ದೂರಿನ ಶಿವಪುರ ಸತ್ಯಾಗ್ರಹ ಮಹತ್ವದ ಅಧ್ಯಾಯ. ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣಾರ್ಥ ನಿರ್ಮಾಣವಾದ ಶಿವಪುರ ಸತ್ಯಾಗ್ರಹ ಸೌಧ ಪ್ರಮುಖ ಸ್ಮಾರಕವಾಗಿದೆ. ಮದ್ದೂರಿನ ವೈದ್ಯನಾಥೇಶ್ವರ ದೇವಾಲಯ, ಹೊಯ್ಸಳರ ಕಾಲದ ಉಗ್ರ ನರಸಿಂಹಸ್ವಾಮಿ ದೇವಾಲಯ ಹಾಗೂ ವರದರಾಜ ದೇವಾಲಯ ಇಲ್ಲಿದೆ. ಶಿಂಷಾ ಈ ಭಾಗದ ಪ್ರಮುಖ ನದಿಯಾಗಿದ್ದು ಭತ್ತ, ಕಬ್ಬು, ರಾಗಿ ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ. ಇಲ್ಲಿನ ಕೊಕ್ಕರೆಬೆಳ್ಳೂರು ವಿಶ್ವವಿಖ್ಯಾತ ಪಕ್ಷಿಧಾಮವಾಗಿದ್ದು, ಗೆಜ್ಜಲಗೆರೆ ಕೇಂದ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಕೇಂದ್ರಗಳಲ್ಲಿ ಒಂದಾಗಿದೆ. ರಾಜ್ಯದ ರಾಜಕೀಯದಲ್ಲಿ ಮದ್ದೂರು ವಿಶಿಷ್ಟ ಪಾತ್ರ ವಹಿಸಿದೆ. ಎಚ್ಕೆ ವೀರಣ್ಣಗೌಡ, ಎಸ್ಎಂ ಕೃಷ್ಣ, ಜಿ ಮಾದೇಗೌಡ, ಅಂಬರೀಶ್ರಂತಹ ನಾಯಕರನ್ನು ಕೊಡುಗೆಯಾಗಿ ನೀಡಿದ್ದು ಮದ್ದೂರು ಕ್ಷೇತ್ರ. ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ನ ಡಿಸಿ ತಮ್ಮಣ್ಣ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈ ಬಾರಿಯೂ ಮತ್ತೊಮ್ಮೆ ಆಯ್ಕೆ ಬಯಸಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಕದಲೂರು ಉದಯ್, ಬಿಜೆಪಿಯಿಂದ ಎಸ್ಪಿ ಸ್ವಾಮಿ ಸೇರಿದಂತೆ 10 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 2,12,715 ಮತದಾರರಿದ್ದು, ಇದರಲ್ಲಿ 1,03,431 ಪುರುಷರು ಹಾಗೂ 1,09,264 ಮಹಿಳಾ ಹಾಗೂ ಇತರೆ 20 ಮತದಾರರಿದ್ದಾರೆ. 254 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಲ್ಲಿ 83.76% ಮತದಾನವಾಗಿತ್ತು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ವಿಶ್ವವಿಖ್ಯಾತ ಚಲುನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ವೈರಮುಡಿ ಉತ್ಸವ ವಿಶ್ವವಿಖ್ಯಾತ. ಆಚಾರ್ಯತ್ರಯರಲ್ಲಿ ಒಬ್ಬರೂ ಆದ ಶ್ರೀರಾಮಾನುಜಾಚಾರ್ಯರ ಪುಣ್ಯಕ್ಷೇತ್ರ. ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ನ ಸಿಎಸ್ ಪುಟ್ಟರಾಜು ಈ ಕ್ಷೇತ್ರದಿಂದ ಶಾಸಕರಾಗಿದ್ದರು. ಈ ಬಾರಿಯೂ ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಮತ್ತೊಂದೆಡೆ ರೈತ ಸಂಘದ ಅಭ್ಯರ್ಥಿಯಾಗಿ ದರ್ಶನ್ ಪುಟ್ಟಣಯ್ಯ ಸ್ಪರ್ಧಿಸಿದ್ದಾರೆ. ಇವರಿಗೆ ಕಾಂಗ್ರೆಸ್ ಬೆಂಬಲ ನೀಡಿದೆ. ಬಿಜೆಪಿಯಿಂದ ಡಾ ಇಂದಿರೇಶ್ ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 1,98,665 ಮತದಾರರಿದ್ದಾರೆ. ಈ ಪೈಕಿ 98,650 ಪುರುಷ, 1,08,000 ಮಹಿಳಾ ಹಾಗೂ ಇತರೆ 7 ಮತದಾರರಿದ್ದಾರೆ. 258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಮೇಲುಕೋಟೆ ಕ್ಷೇತ್ರದಲ್ಲಿ 89.50% ಮತದಾನವಾಗಿತ್ತು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ. ಐತಿಹಾಸಿಕ ಮಹತ್ವದ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇಗುಲ ಜಗತ್ಪ್ರಸಿದ್ಧ. ಇದು ಕಾವೇರಿ ಹಾಗೂ ಹೇಮಾವತಿ ನದಿಗಳ ಸಂಗಮ ತಾಣ. ಸರ್ ಎಂ ವಿಶ್ವೇಶ್ವರಯ್ಯ ನಿರ್ಮಾಣದ ಕೆಆರ್ಎಸ್ ಅಣೆಕಟ್ಟೆ, ಬೃಂದಾವನ ಉದ್ಯಾನ, ರಂಗನತಿಟ್ಟು ಪಕ್ಷಿಧಾಮ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳು. ಕ್ಷೇತ್ರದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ನ ರವೀಂದ್ರ ಶ್ರೀಕಂಠಯ್ಯ ಶಾಸಕರಾಗಿದ್ದರು. ಈಗ ಮತ್ತೊಮ್ಮೆ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಬಿಜೆಪಿಯಿಂದ ಸಚ್ಚಿದಾನಂದ ಸೇರಿದಂತೆ 17 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 2,05,957 ಮತದಾರರಿದ್ದು, ಇದರಲ್ಲಿ 1,01,291 ಪುರುಷರು, 1,04,629 ಮಹಿಳಾ ಹಾಗೂ ಇತರೆ 36 ಮತದಾರರಿದ್ದಾರೆ. 249 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ 84.55% ಮತದಾನವಾಗಿತ್ತು. ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಕೆಆರ್ಪೇಟೆ ಎಂದೇ ಹೆಸರಾದ ಕೃಷ್ಣರಾಜಪೇಟೆ ಕ್ಷೇತ್ರದಲ್ಲಿ ಭೂಹರನಾಥ ಸ್ವಾಮಿ ದೇವಾಲಯ ವಿಖ್ಯಾತವಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಮೂಲತಃ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ಜನಿಸಿದವರು. ಹಾಗೆಯೇ ರಾಜ್ಯಸಭೆ ಮಾಜಿ ಉಪಸಭಾಪತಿ ಹಾಗೂ ಕೇಂದ್ರದ ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಅವರು ಸಹ ಈ ತಾಲೂಕಿನವರೇ. ಅಲ್ಲದೆ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ ಕೆಆರ್ಪೇಟೆ ಕೃಷ್ಣ ಅವರು ಸಹ ಇದೇ ತಾಲೂಕಿನವರು. 2018 ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕೆಸಿ ನಾರಾಯಣಗೌಡ ಗೆಲುವು ಸಾಧಿಸಿದರು. ನಂತರದ ಬದಲಾದ ರಾಜಕೀಯ ಬೆಳವಣಿಗೆಯಿಂದ 2019 ಉಪಚುನಾವಣೆಯಲ್ಲಿ ಅವರು ಬಿಜೆಪಿಯಿಂದ ಕಣಕ್ಕಿಳಿದು ಗೆಲುವು ಸಾಧಿಸಿದರು. ಆ ನಂತರ ಬಿಜೆಪಿ ಸರ್ಕಾರದಲ್ಲಿ ಯುವ ಸಬಲೀಕರಣ, ಕ್ರೀಡಾ ಸಚಿವರಾದರು. ಈ ಬಾರಿ ಅವರು ಬಿಜೆಪಿಯಿಂದ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದಾರೆ. ಕಾಂಗ್ರೆಸ್ನಿಂದ ಬಿಎಂ ದೇವರಾಜು ಹಾಗೂ ಜೆಡಿಎಸ್ನಿಂದ ಎಚ್ಟಿ ಮಂಜು ಸೇರಿದಂತೆ ಒಟ್ಟು 8 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 218,537 ಮತದಾರರಿದ್ದು, 1,09,530 ಪುರುಷ, 1,08,996 ಮಹಿಳಾ ಹಾಗೂ ಇತರೆ 11 ಮತದಾರರು ಇದ್ದಾರೆ. 258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡಾ 84.65% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಗಡ್ಡೆಗೆಣಸು ಬೇಸಾಯ ಮತ್ತು ಅವುಗಳ ಮೌಲ್ಯವರ್ಧನೆ ಈ ಕುರಿತು ಕುಂಬಾರವಾಡ ಗೋಡ್ಸೆಟ್ ಗ್ರಾಮದ ಆಶಾ ಚಂದ್ರಕಾಂತ್ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ನಮ್ಮ ಜೊತೆಯಲ್ಲಿ ಆಶಾ ಚಂದ್ರಕಾಂತ್ ದೇಸಾಯಿ ಅವರಿದ್ದಾರೆ. ಇವರು ಕುಂಬಾರವಾಡ ಹತ್ರ ಗೋಡ್ಸೆಟ್ ಅನ್ನುವಂಥ ಗ್ರಾಮದವರು. ಗೆಡ್ಡೆ ಗೆಣಸು ಬೆಳೀತಾ ಇದ್ದಾರೆ, ಅದರ ಮೌಲ್ಯವರ್ಧನೆ, ಮಾರಾಟ, ಬೆಳೆಯುವಂಥ ವಿಧಾನ ಮತ್ತು ಸಂಗ್ರಹಿಸುವಂಥ ವಿಧಾನ, ಅನೇಕ ದೇಶಿ ಪದ್ಧತಿಯಲ್ಲಿ ಇವುಗಳನ್ನು ಮುಂಚಿನಿಂದ ಇಲ್ಲಿ ಮಾಡ್ಕೊತ ಬಂದಿದ್ದಾರೆ. ಈಗ ಆಶಾ ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಆಶಾ ಅವರು. ನಮಸ್ಕಾರ ಸರ್. ಗೆಡ್ಡೆ ಗೆಣಸು ಯಾವ್ಯಾವ ಗೆಡ್ಡೆ, ಯಾವ್ಯಾವ ಗೆಣಸು ಇಲ್ಲ? ಸುಮಾರು ನಾವು 43 ತರದ ರೀತಿಯ ಗೆಡ್ಡೆ ಗೆಣಸುಗಳನ್ನು ಬಳಸ್ತಾ ಇದ್ದೇವೆ. ಅದನ್ನು ನಾವು ನಮ್ಮ ಅಜ್ಜಂದಿರ ಹಿಂದಿನ ಕಾಲದಿಂದಲೂ ನಾವು ಬಳಸ್ತಾ ಇದ್ದೇನೆ. ಮೊದಲೆಲ್ಲ ನಾವು ಬರೀ ಮನೆಯಲ್ಲಿ ತಿನ್ನೋದೇ ಆಗಿತ್ತು, ಪಲ್ಯ ಸಾರು ಮಾಡಿ ಮತ್ತು ನೆಂಟ್ರಿಗೆ ಕೊಡೋದಾಗಿತ್ತು. ಈಗ ನಾವು ಅದೆಲ್ಲ ಹಪ್ಪಳ, ಸಂಡಿಗೆ, ಆಮೇಲೆ ಚಿಪ್ಸ್, ಚಕ್ಲಿ ಹಾಗೂ ವಿವಿಧ ರೀತಿಯ ಆಹಾರ ಪದಾರ್ಥವಾಗಿ ನಾವು ತಯಾರಿಸ್ತೇವೆ. ಈಗ ಸುಮಾರು 8 ವರ್ಷದಿಂದಲೂ ಇಲ್ಲಿ ಜೋಯ್ಡಾದಲ್ಲಿ ಗೆಡ್ಡೆ ಗೆಣಸು ಮೇಳ ನಡೀತಾ ಇದೆ. ಸುಮಾರು ಜೋಯ್ಡಾ ತಾಲೂಕಿನವರು ಎಲ್ಲರೂ, ಎಲ್ಲ ಹಳ್ಳಿಯವರು ಈ ಗೆಡ್ಡೆ ಗೆಣಸು ಇದರ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ತಮ್ಮಲ್ಲಿ ಎಷ್ಟು ವೆರೈಟೀಸ್ ಬೆಳೀತಾರೆ ಅದನ್ನೆಲ್ಲ ತಗೊಂಡು ಬಂದು ಮಾರಾಟಕ್ಕೆ ಇದು ಮಾಡ್ತಾರೆ. ಆಮೇಲೆ ಜಯಾನಂದ್ ಸರ್ ಅವರು ಇದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. 43 ತರಹದ ಗೆಡ್ಡೆ ಗೆಣಸುಗಳನ್ನ ಬೆಳಿತೀರಿ, ಇವನ್ನ 43 ತರ ಇವತ್ತಿಗೂ ಬೆಳೀತಾ ಇದ್ದಾರೆ ಅಥವಾ ಮುಂಚೆ ಅಷ್ಟು ಬೆಳೀತಿದ್ವಿ ಈಗ ಬೇರೆ ಆಗಿದೆ? ಹಂಗ ಮುಂಚೆನೂ ಬೆಳೀತಾ ಇದ್ರು, ಆದ್ರೆ ಇಷ್ಟೊಂದು ಇದರಲ್ಲಿ ಬೆಳೀತಾ ಇರ್ಲಿಲ್ಲ. ಮೊದಲೆಲ್ಲ ಮಾರುಕಟ್ಟೆ ಸಿಗ್ತಾ ಇರಲಿಲ್ಲ, ಬರೀ ಮನೆಯಲ್ಲಿ ಯೂಸ್ ಮಾಡೋದು ಅಷ್ಟೇ ಆಗಿತ್ತು. ಇತ್ತೀಚಿನ ಕಾಲದಲ್ಲಿ ಬಹಳ ಅದಕ್ಕೆ ಬೆಲೆ ಸಿಗ್ತಾ ಇದೆ ಸರಿಯಾಗಿ. ಯಾಕೆ ಬೆಲೆ ಸಿಗ್ತಾ ಇದೆ ಇತ್ತೀಚೆಗೆ? ಅದಕ್ಕೆ ಮೇನ್ ಅಂದ್ರೆ ಇದು ಜೋಯ್ಡಾದಲ್ಲಿ ಆಗುತ್ತಿರೋದು ಗೆಡ್ಡೆ ಗೆಣಸು ಮೇಳದಿಂದ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಅದರ ಮಹತ್ವ ಎಲ್ಲ. ಏನದರ ಮಹತ್ವ? ಹಂಗಾದ್ರೆ ಮಹತ್ವ ಅಂದ್ರೆ ಅದು ಬೆಳೆಯುವಾಗ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಅದಕ್ಕೆ ಹಾಕುದಿಲ್ಲ, ಬರೀ ಮನೆಯಲ್ಲಿ ಸಿಗುವಂತ ಸಗಣಿ, ಅದು ಸಾವಯವ ಗೊಬ್ಬರ ಮಾತ್ರ ಅದಕ್ಕೆ ನಾವು ಯೂಸ್ ಮಾಡಿದೆ. ಈ ಗೆಡ್ಡೆ ಗೆಣಸಲ್ಲಿ ಏನಾದರೂ ನಮಗೆ ಔಷಧಿ ಗುಣಗಳು ಇದಾವ ಅಥವಾ ಹೇಗೆ ಅಂತ? ಹೌದು ಸರ್, ಸುಮಾರು ರೋಗಗಳು ಇದರಿಂದ ಇದಾಗ್ತದೆ. ಅಂದ್ರೆ ನಮ್ಗೆ ಯಾವುದೇ ಜಾಸ್ತಿ ಕಾಯಿಲೆಗಳು ಬರುವುದಿಲ್ಲ. ಬೇರೆ ನಾವು ತರಕಾರಿ ಅಥವಾ ಕಾಯಿಪಲ್ಲೆ ಇಂಥವೆಲ್ಲಾನು ತಿಂತಿರ್ತೇವೆ. ಇವತ್ತು ಗೆಡ್ಡೆ ಗೆಣಸು ತಿನ್ರಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಗೆಡ್ಡೆ ಗೆಣಸಿನಲ್ಲಿ ನಾವು ಗಜ್ರಿ ತಿಂತಿದ್ವಿ, ಗೆಣಸು ತಿಂತಿದ್ವಿ, ಅಥವಾ ಮೂಲಂಗಿ ಇಂಥವೆಲ್ಲ ಭೂಮಿಯೊಳಗೆ ಏನೇನು ಬರ್ತವೋ ಅವನ್ನೆಲ್ಲಾನು ತಿಂತಿದ್ವಿ. ಈ ಗೆಡ್ಡೆ ಗೆಣಸು ಅರಣ್ಯ ಪ್ರದೇಶದ ಪ್ರಭೇದಗಳು ಇವು. ನಿಮ್ಮ ಹಿರಿಯರು ಅವನ್ನ ಕಂಡುಕೊಂಡು ಆ ನಂತರ ಅವನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದು ಎಲ್ಲಾನು. ಮತ್ತೆ ಅವನ್ನ ಬಹಳ ದಿನ ಇಟ್ಟರು ಮಾರಾಟನು ಕೂಡ ಮಾಡಬಹುದು. ಮಾರಾಟ ಮಾಡಬಹುದು ಸರ್, ಹಂಗೇನು ಆಗುದಿಲ್ಲ. ಸಂಗ್ರಹಿಸ್ಲಿಕ್ಕೆ ಕೂಡ ದಾರಿ ಇದೆ. ಸಂಗ್ರಹಿಸ್ಲಿಕ್ಕೆ ದಾರಿ ಇದೆ, ಆದ್ರೆ ನಮ್ಮಲ್ಲಿ ಬರೀ ಒಂದು ವರ್ಷದ ಮಾತ್ರ ಸಂಗ್ರಹಿಸಿಡ್ತೇವೆ, ನಾವು ಜಾಸ್ತಿ ಇಡುದಿಲ್ಲ. ಆಮೇಲೆ ಮತ್ತೆ ಈಗ ಇದರಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಪುನಃ ನಾವು ನೆಡ್ತೇವೆ ಅದನ್ನು. ಆಮೇಲೆ ಡಿಸೆಂಬರ್ ಅಲ್ಲಿ ನಾವು ತೆಗೆಯುದಾಗ್ತದೆ, ನವೆಂಬರ್ ಡಿಸೆಂಬರ್ ಅಲ್ಲಿ. ಅಷ್ಟು ದಿನ ಬೇಕಾಗತ್ತೆ? ಹೌದ್ರಿ ಸರ್. ಚೌತಿ ಟೈಮ್ ಅಲ್ಲಿ ಸಿಗ್ತದೆ ಕೆಲವಷ್ಟು, ಅದು ಬಿಳಿ ಕೋನ, ಅದು ಕೆಂಪು ಕೋನ, ನಾಗರ್ ಕೋನ ಅದೆಲ್ಲ ಇರ್ತವೆ. ಅದು ದೀಪಾವಳಿ ಟೈಮ್ ಅಲ್ಲಿ ಸಿಗ್ತವೆ, ಅದನ್ನ ನಾವು ದೀಪಾವಳಿಗೆ ಯೂಸ್ ಮಾಡ್ತೇವೆ. ಒಂದಿಷ್ಟು ಹೆಸರು ಹೇಳಿ, ಈ ರೀತಿ ಕೋನ ಹೇಳಿದ್ರಲ್ಲ, ಅದ್ರ ಜೊತೆಗೆ ಮತ್ತೆ ಬೇರೆ ಏನದು? ಹಾ, ಮುಡ್ಲಿ ಇದೆ, ಕರಿ ಮುಡ್ಲಿ, ಬಿಳಿ ಮುಡ್ಲಿ, ಆಮೇಲೆ ಅದು ಚಿಡ್ವಾಚಿ ಮುಡ್ಲಿ, ದಾವಾಚಿ ಮುಡ್ಲಿ, ಚುರಣ್ ಗಡ್ಡೆ, ನಾಗೋರ್ ಕೋನ, ಆಳೆ ಕೋನ, ದಹೆ ಕೋನ್, ತಾಂಬಡೆ ಕೋನ್. ಇವನ್ನ ತಿನ್ನೋದು ಹೇಗೆ? ಪಲ್ಯ ಮಾಡೋದು ಅಥವಾ ಹಂಗೆ ಬೇಯಿಸಿ ತಿನ್ನೋದು? ಕೆಲವೊಂದು ಪಲ್ಯನು ಮಾಡಿ ತಿಂತಾರೆ ಸರ್, ಕೆಲವಷ್ಟು ಬೇಯಿಸಿ ತಿನ್ನೋದು, ಅದ್ರಲ್ಲಿ ಉಪ್ಪು ಹಾಕುದು, ಆಮೇಲೆ ತಿನ್ನೋದು ಸರ್ ಬೇಯಿಸಿ. ಹೊಟ್ಟೆ ತುಂಬುತ್ತ? ಹೊಟ್ಟೆ ತುಂಬುತ್ತೆ, ಆದ್ರೆ ಹೊಟ್ಟೆ ತುಂಬಲಿಕ್ಕೆ ಯಾರು ತಿನ್ನೋದಿಲ್ಲ ಸರ್. ಎದಕ್ಕೆ ತಿಂತಾರೆ? ಅಂದ್ರೆ ಟೇಸ್ಟ್ ಇರುತ್ತೆ ಅಲ್ರಿ ಸರ್, ಅನ್ನ ಜೊತೆ ಅದ್ ಸಾರು ಮಾಡಿ ಪಲ್ಯ ಮಾಡಿ ತಿನ್ನೋದು. ಕೆಲವಷ್ಟು ಚಾ ಟೈಮ್ ಅಲ್ಲಿ 4 ಗಂಟೆಗೆ ಸುಮಾರು, ಆ ರೀತಿ ಮಧ್ಯ ಟೈಮ್ ಅಲ್ಲಿ ಊಟದ ಬಿಟ್ಟು. ಅದು ಮುಖ್ಯ ಆಹಾರವಾಗಿ ತಗೊಳ್ಳಲ್ಲ ಇದನ್ನ, ಸೈಡ್ ಅಂತ ಹೇಳಿ ಪಲ್ಯ ತಗೋತಾರೆ ಉಪವಾಸ ಟೈಮ್ ಅಲ್ಲಿ. ಅದನ್ನು ಮುಖ್ಯ ಆಹಾರವಾಗಿ ಅಂದ್ರೆ ನಾವು ಅನ್ನ ರೊಟ್ಟಿ ಅದೆಲ್ಲ ತಿನ್ನೋದಿಲ್ಲ ಅಲ್ಲ ಉಪವಾಸ ಟೈಮ್ ಅಲ್ಲಿ, ಅದನ್ನು ಗೆಡ್ಡೆ ಗೆಣಸು ಬೇಯಿಸಿ ತಿನ್ಸ್ತಾರೆ. ಈ ಗೆಡ್ಡೆ ಗೆಣಸು ಮೇಳಕ್ಕೆ ನಾಡಿನ ಅಂದ್ರೆ ಬೇರೆ ಬೇರೆ ಸ್ಥಳದ ಜನರು ಬರ್ತಾರೆ, ಬೆಂಗಳೂರು ಮೈಸೂರು ಆ ಕಡೆಯಿಂದ ಕೂಡ ಬರ್ತಾರೆ ಸರ್. ಬರ್ತಾರೆ ಸರ್, ಸುಮಾರು ಮಂದಿ ತಗೊಂಡು ಹೋಗ್ತಾರೆ ಸರ್. ಅವರಿಗೆ ಇದ್ರ ಮಹತ್ವ ಗೊತ್ತಾಗಿದೆ, ಅದ್ರ ಸಲುವಾಗಿ ಬರ್ತಾ ಇದಾರೆ. ಹೌದ್ರಿ ಸರ್. ನೀವು ಎಷ್ಟು ಜನ, ಅದು ಒಂದೇ ಊರಲ್ಲಿಯೋ ಅಥವಾ ಬೇರೆ ಬೇರೆ ಕಡೆ ಹರಡ್ಕೊಂಡಿದೀವಿ ನಾವು ಈ ರೀತಿ ಗೆಡ್ಡೆ ಗೆಣಸು ಬೆಳಿ ಅಂತವ್ರು, ಹಂಗೇನ್ ಅನ್ಸುತ್ತ? ಎಲ್ಲಾ ಕಡೆನು ಮಾಡ್ತಾರೆ ಸರ್. ಜೋಯಿಡಾ ತಾಲೂಕು ಅಂದ್ರೆ ಸುಮಾರು ಹಳ್ಳಿ ಇದೆ, ತಾಲೂಕು ಆಗಿದೆ. ಎಲ್ಲಾ ಹಳ್ಳಿಯಲ್ಲಿ ಮಾಡೇ ಮಾಡ್ತಾರೆ ಸರ್, ನಾನಂತೂ ಮಾಡ್ತೇನೆ. ಹೌದ್ರಿ, ನಾ ನೋಡಿದ ಕಡೆ ಸಾಮಾನ್ಯವಾಗಿ ಎಲ್ಲಾ ಕಡೆನು ಮಾಡ್ತಾರೆ ಸರ್. ನಾವೆಲ್ಲ ಅದೇ ತಿನ್ಕೊಂಡು ಬಂದಿದ್ದೆ ದೊಡ್ಡಾಗಿದ್ದೆ ಸರ್. ಯಾವ ಕಾಯಿಲೆನೂ ಇಲ್ಲ, ಜ್ವರನೂ ಇಲ್ಲ, ಥಂಡಿ ಯಾವಾಗಾದ್ರೂ ಆಗುದು ಜಾಸ್ತಿ ಇಲ್ಲ ಸರ್. ನೀವು ಬೆಳೆಯುವಂತವ್ ಯಾವ್ಯಾವು? ನಾನು ಕರಿ ಮುಡ್ಲಿ, ಬಿಳಿ ಮುಡ್ಲಿ, ಜಡ್ವಾಚಿ ಮುಡ್ಲಿ, ನಾಗರ್ ಕೋನ್, ಆಳೆ ಕೋನ್, ಆಮೇಲೆ ಚುರಣ್ ಗಡ್ಡೆ, ಆಮೇಲೆ ಕಣಂಗ್, ಬಿಳಿ ಕಣಂಗ್, ಕೆಂಪು ಕಣಂಗ್, ಕಾಟೆ ಕಣಂಗ್, ಮುಂದ ಸುಮಾರು ಬೆಳಿತೀವಿ ಸರ್. ಸುಮಾರು ಬೆಳಿತೀರಿ? ಒಂದೊಂದು ಕ್ವಿಂಟಲ್ ನಷ್ಟಾದ್ರೂ ಬೆಳಿತಾರೆ ಕನಿಷ್ಠ? ಒಂದೊಂದು ಬೆಳಿತಾರೆ ಸರ್, ಸುಮಾರು ಮಂದಿ. ಆದ್ರೆ ನಾನ್ ಮಾತ್ರ ಅಷ್ಟೊಂದು ಬೆಳೆಯೋದಿಲ್ಲ, ಎಲ್ಲರೂ ಬೆಳಿತಾರೆ ಸರ್ ಕ್ವಿಂಟಲ್ ಗಡ್ಡೆ. ನಾನು ಸುಮಾರು 60-80 ಕೆಜಿ ಅಷ್ಟೇ ಬೆಳಿತೀನಿ, ಆದ್ರೂ ನಮ್ ಆಜು ಬಾಜುಗೆ ಮಾತ್ರ ಜಾಸ್ತಿ ಬೆಳಿತಾರೆ ಸರ್. ಮತ್ತೆ ನಿಮ್ಮ ಊಟಕ್ಕೆ ಅದಕ್ಕೆಲ್ಲ ಭತ್ತ ಬೆಳೆಯದ? ಊಟಕ್ಕೆ ಭತ್ತ ಸರ್, ಜೊತೆಗೆ ಗೆಡ್ಡೆ ಗೆಣಸು. ಜೊತೆಗೆ ಗೆಡ್ಡೆ ಗೆಣಸು, ಮನೆ ಸುತ್ತಲಮುತ್ತಲು ಗೆಡ್ಡೆ ಗೆಣಸು, ಹೊಲದಲ್ಲಿ ಭತ್ತ. ಹಿತ್ತಲದಾಗ ಬೆಳೆಯದಿವನ್ನೆಲ್ಲ? ಹೌದು. ಹೊಲದಲ್ಲಿ ಬೆಳೆಯಲ್ಲ? ಹೊಲದಲ್ಲಿ ಕೆಲವರು ಬೆಳಿತಾರೆ ಸರ್, ನಾನು ಮಾತ್ರ ಬೆಳೆಯುದಿಲ್ಲ. ಹೊಲ ಇದ್ದವರು ಬೆಳಿತಾರೆ? ಹಾ, ಬೆಳಿತಾರೆ ಸರ್. ಗುಂಟೆ ಗಟ್ಟಲೆ ಬೆಳಿತಾರ? ಎಕರೆ ಗಂಟಲೆ ಇಲ್ಲ. ಎಕರೆ ಗಂಟಲೆ ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಅಂದ್ರೆ 5 ಗುಂಟೆ 6 ಗುಂಟೆ. ಹೊಲದಲ್ಲಿ ಬೆಳೆದ್ರೆ ಭತ್ತ ಮಾಡ್ಲಿಕ್ಕೆ ಜಾಗ ಸಾಲುದಿಲ್ಲ ಅಲ್ರಿ ಸರ್, ಅದಕ್ಕಾಗಿ ಮನೆ ಸುತ್ತಲಮುತ್ತ ಜಾಗ ಖಾಲಿ ಇದ್ದಲ್ಲಿ ಬೆಳಿತಾರೆ ಸರ್. ಹೊಲದಲ್ಲಿ ಬರೀ ಭತ್ತ, ಜಾಸ್ತಿ ಭತ್ತ. ಇದನ್ನ ನಾಟಿ ಮಾಡುವಾಗ ಹೆಂಗ, ಬೀಜದಿಂದನೋ ಅಥವಾ ಅದರ ಕಟಿಂಗ್ಸ್ ಇಂದನೋ? ಹೇಗೆ? ಕಟಿಂಗ್ಸ್ ನಿಂದ. ಹೌದು ಸರ್. ಮತ್ತು ಅದು ಮುಡ್ಲಿ ಕೊನ ಅದು ಕಟಿಂಗ್ ನಿಂದ, ಅದೇ ಇಟ್ಟು ನಾವು ಕಟ್ ಮಾಡುದು, ಸಣ್ಣ ಸಣ್ಣ ತುಂಡಾಗಿ ಮಾಡುದು, ಮಣ್ಣಲ್ಲಿ ಹಾಕಿ ಇಡುದು ಸರ್. ಆಮೇಲೆ ಅದಕ್ಕೆ ಇದು ಮೊಳಕೆ ಬರ್ತದೆ, ಆಮೇಲೆ ಅದು ಸರಿಯಾಗಿ ನೆಡುದು ನಾವು. ಈಗ ಆಲೂಗಡ್ಡೆ ಕಣ್ಣು ಕಣ್ಣು ಸೆಪರೇಟ್ ಮಾಡಿ ಮಾಡ್ತಾರಲ್ಲ, ಆ ರೀತಿ. ಅಷ್ಟೊಂದು ಸಣ್ಣ ಅಲ್ಲ ಸರ್, ಇದು ಸ್ವಲ್ಪ ದೊಡ್ಡ, ಇದು ಕಟ್ ಮಾಡ್ಬೇಕು. ಹೌದು ಸರ್. ಗಡ್ಡೆ ದೊಡ್ಡ ಇರ್ತವು, ದೊಡ್ಡ ದೊಡ್ಡವಾಗಿ ಕಟ್ ಮಾಡ್ಬೇಕು, ಮಣ್ಣಲ್ಲಿ ಇಡಬೇಕು, ಮೊಳಕೆ ಬರುತ್ತೆ, ಅವ್ನ ನಾಟಿ, ಆಮೇಲೆ ಮತ್ತೆ ನೆಡುದು. ನೀರ್ ಹಾಕ್ತಾ ಇರ್ತೀರ? ಹೌದ್ರಿ ಸರ್, ನೀರು ಡೈಲಿ ಹಾಕ್ಬೇಕು. ಹೌದ್ರಿ ಸರ್. ಅದ್ರ ಆರೋಗ್ಯ ಬೆಳೀತಾ ಇದೆ ಚಂದ ಅಂತೇಳಿ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಾಗ್ತದೆ ಸರ್. ನಾವಂದ್ರೆ ಜಂಗಲಲ್ಲಿ ಸಿಗುವಂತ ಹಿಂಗೆ ಕೊಳೆತ ಮಣ್ಣು, ಗಿಡ ಮರದ ಎಲೆ ಎಲ್ಲ ಕೊಳೆತ ಮಣ್ಣು ಅದನ್ನ ತಂದು ಹಾಕ್ಬೇಕು ಸರ್, ಚಲೋ ಆಗ್ತದೆ. ಮತ್ತು ರಾಸಾಯನಿಕ ಯಾವುದೇ ನಾವು ಅದಕ್ಕೆ ಗೊಬ್ಬರ ಹಾಕುದಿಲ್ಲ ಸರ್. ಇದು ಮನೆಯಲ್ಲಿ ಯಾವ್ದು ಸಗಣಿ ಅದು ಗೊಬ್ಬರ ಅದೇ ಹಾಕುದ್ ನಾವು ಸರ್. ಅಷ್ಟೇ ಸಾಕು, ಅಷ್ಟೇ ಅದು ಚಲೋ ಆಗ್ತದೆ ಸರ್. ಆರೋಗ್ಯಕ್ಕೇನೆ ಚಲೋ, ಅದು ಬೆಳಿಲಿಕ್ಕೆ ಅದು ದಷ್ಟಪುಷ್ಟ ಆಗಿ ಬೆಳೀತದೆ ಸರ್. ಹೆಚ್ಚು ಮಳೆ ಆಗುವಂತ ಜಾಗ ಇದು, ಹೆಚ್ಚಿಗೆ ಮಳೆ ಆದ್ರೆ ಅವಕ್ಕೇನು ತೊಂದರೆ ಆಗುತ್ತಾ? ಹಾ, ಅದೆಲ್ಲ ಕೊಳೆತ ಹೋಗ್ತದೆ ಸರ್. ಜಾಸ್ತಿ ಮಳೆ ಆದ್ರೆ ಅದು ಮುಡ್ಲಿ ಎಲ್ಲ ಕೊಳೆಯುವುದಿಲ್ಲ, ಕೆಲವಷ್ಟು ಗಿಡಗಳು ಕೊಳಿತೇವೆ ಸರ್. ಆದ್ರೂ ನೀವು ಅಲ್ಲಿ ನೀರ್ ನಿಲ್ಲದಂಗ್ ಮಾಡಿಬಿಟ್ರೆ ನಡೀತದೆ? ಹಾ, ಮಾಡ್ತೇವೆ ಸರ್. ಅದೇ ರೀತಿ ನೀರ್ ಅಲ್ಲಿ ನಿಂತ್ಕೊಂತಂದ್ರೆ ಗೆಡ್ಡೆ ಒಂದ್ ಸ್ವಲ್ಪ ರೋಗಕ್ಕೆ ತುತ್ತಾಗತ್ತೆ, ಕೊಳತಂಗ ಆಗ್ತಾವ. ಅಂದ್ರೆ ನಾವು ನೀರಲ್ಲಿ ಇಡುವಂಗ್ ಮಾಡುದಿಲ್ಲ, ನೆಡುವಾಗ ಜಾಸ್ತಿ ಹಿಂಗ್ ಮೇಲ್ಭಾಗವಾಗಿ ಮಣ್ಣು ತ್ರಿಕೋನ ಆಕಾರದಲ್ಲಿ ಪಿರಾಮಿಡ್ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡಿ ಅದ್ರ ಮೇಲೆ ನಾವು ನೆಡ್ತೇವೆ ಸರ್. ಆಮೇಲೆ ಅದೆಲ್ಲ ಒಳಗಡೆ ಇದಾಗ್ತಾ ಹೋಗ್ತದೆ ಸರ್. ಹೌದಲ್ಲ? ಹೌದ್ರಿ ಸರ್. ಅಂದ್ರೆ ಏರ್ ಮಡಿಯನ್ನು ಮಾಡಿ ಅಲ್ಲೇ ನಾವು ನೆಡಬೇಕು, ನೀರ್ ಬಿದ್ದ ತಕ್ಷಣ ಅದು ಒಂದ್ ಸ್ವಲ್ಪ ಅಲ್ಲಿ ತೋರಿಸಿಕೊಂಡು. ಅದು ಮುಡ್ಲಿ ಅಂತ ಬೇರೆ, ಒಂದೊಂದು ಇದಕ್ಕೆ ಒಂದೊಂದು ಜಾತಿಗೆ ಒಂದೊಂದ್ ತರ ನೆಡುದಾಗ್ತದೆ ಸರ್. ಅದು ಮುಡ್ಲಿ ಅಂದ್ರೆ ಅದು ಬೇರೆ ತರ ನೆಡುದು, ಅದು ಹಿಂಗೆ ಡಬ್ಬು ಹೊಂಡ ಹೊಡಿದು ಉದ್ದಕ್ಕೆ ಅದರಲ್ಲೇ ನೆಡುದು ಸರ್. ಸಗಣಿ ಹಾಕಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಣ್ಣಾಕ್ತಾ ಹೋಗುದು. ಅದಕ್ಕೆ ಮಳೆ ಜಾಸ್ತಿ ಆದ್ರೆ ಏನಾಗುದಿಲ್ಲ ಸರ್. ಯಾವ್ದಾದ್ರೆ ರೋಗ ಬಂದ್ರೆ ಮಾತ್ರ ಅದು ಹಾಳಾಗುದು, ಇಲ್ಲಾಂತಂದ್ರೆ ಅದು ಮುಡ್ಲಿ ಹಾಳಾಗುದಿಲ್ಲ ಸರ್. ನೀರ್ ಹಾಕ್ಲಿಲ್ಲ ಅಂದ್ರೆ ತೊಂದರೆ ಆಕಾವ? ಇಲ್ಲ ಇಲ್ಲ, ಎರಡ್ ಮೂರು ದಿನ ಬಿಟ್ಟು ಹಾಕ್ಬಹುದು ಸರ್, ಏನಾಗುದಿಲ್ಲ. ನೀವು ಕಟಾವ್ ಮಾಡ್ತಿರಲ್ಲ? ಕಟಾವ್ ಮಾಡಿ ಆನಂತರ ಎಷ್ಟು ದಿನ ಇಡಬಹುದು ಅವನ್ನೆಲ್ಲ? ವರ್ಷಗಟ್ಟಲೆ ಇಡಬಹುದು ಸರ್. ಅದೆಲ್ಲ ನಾವು ಇಡುದಿಲ್ಲ ಸರ್ ಇಲ್ಲಿ ಜಾಸ್ತಿ. ಅಂದ್ರೆ ಮುಂದಿನ ವರ್ಷ ಮತ್ತೆ ಸಿಗ್ತೇವಲ್ಲ, ಅದಕ್ಕೆ ಎಲ್ಲ ಮಾರಾಟ ಮಾಡ್ತೇವೆ ಸರ್. ಗೆಡ್ಡೆ ಗೆಣಸು ಮೇಳಕ್ಕೆ ತಕೊಂಡು ಹೋದಾಗ ಅಲ್ಲಿ ಸೇಲ್ ಆಗ್ತದೆ ಸರ್ ಜಾಸ್ತಿ. ಇದ್ದದ್ ನಾವು ತಕೊಂಡು ಬರ್ತೇವೆ. ಆಮೇಲೆ ಇಲ್ಲಾದ್ರೂ ಯಾರಾದ್ರೂ ಗಿರಾಕ್ ಸಿಕ್ಕರೆ ಅದನ್ನ ಕೊಡ್ತೇವೆ. ಉಳಿದಿದ್ ನಾವು ತಿಂತೇವೆ ಸರ್ ಮನೆಯಲ್ಲಿ. ಏನೇನ್ ಮಾಡ್ಕೊಂಡು ತಿಂತೀರಿ? ಪಲ್ಯ, ಸಾರು, ಆಮೇಲೆ ಚಟ್ನಿ, ಆಮೇಲೆ ಅದ್ ಬೇಯಿಸ್ಕೊಂಡು. ಸಾರಿಗೆ ಗಡ್ಡೆ ಚಂದ, ಪಲ್ಯಕ್ಕೆ ಈ ಗಡ್ಡೆ ಚಂದ, ಬೇಯಿಸ್ಕೊಂಡ್ ತಿನ್ಲಿಕ್ಕೆ ಈ ಗಡ್ಡೆ ಚಂದ, ಹಂಗನ್ಸುತ್ತ? ಹಾ, ಚಂದ. ಹೌದ್ ಸರ್. ಇದು ಮಾರ್ಕೆಟ್ ಅಲ್ಲಿ ಸಿಗೋಕ್ಕಿಂತ ಬಟಾಟೆ ಅದೆಲ್ಲ ಸಿಗ್ತದಲ್ಲ ಸರ್, ಅದಕ್ಕಿಂತ ಈ ಇದು ಚಂದ ಸರ್. ಗಡ್ಡೆ ಗೆಣಸು ಟೇಸ್ಟ್ನು ಇರ್ತವೆ, ಆರೋಗ್ಯಕ್ಕೂ ಚಂದ. ನಾರಿನ ಅಂಶ ಇರುತ್ತೆ. ಪೂರ್ತಿ ನುಂಗ್ಬೋದ ಅಥವಾ ಸ್ವಲ್ಪ ಉಗುಳ್ಬೇಕು? ಇಲ್ಲ ಇಲ್ಲ ಸರ್, ಪೂರ್ತಿ ತಿನ್ನೋದೇ ಬಟಾಟೆ ತರ ತಿನ್ಬೋದಲ್ಲ. ಹಾ, ಪೂರ್ತಿ ತಿನ್ನೋದೇ. ರೋಗ ಅಂತ ಏನು ಬರಲ್ಲ ನಮ್ಗಂತೂ? ನಾನು ಹೇಳಿದಾಗ ಇಲ್ಲ ಸರ್, ಬರ್ಲಿಲ್ಲ ಯಾವ ರೀತಿ. ಮೇಲೆ ಬೆಳೆಯುವಂತ ಎಲೆಗಳಿಗೆ, ಕೊಂಬೆಗಳಿಗೆ, ರೆಂಬೆಗಳಿಗೆ ಹಂಗೇನು ರೋಗ ಬರಲ್ಲ? ಇಲ್ಲ ಸರ್, ಅದಕ್ಕೆಲ್ಲ ಬರುದಿಲ್ಲ. ಆಮೇಲೆ ಮುಡ್ಲಿಗೆ ಒಂದೊಂದು ವರ್ಷ ಬರ್ತವೆ ಸರ್, ಮುಡ್ಲಿಗೆ ಅದೆಲ್ಲ ಎಲೆ ಇದಾಗ್ತದೆ ಸರ್, ಕೊಳೆತು ಹೋಗ್ತದೆ. ಒಂದೊಂದ್ ವರ್ಷ ಬರ್ತದೆ, ಮತ್ತೆ ಮುಂದಿನ ವರ್ಷ ಹಿಂಗೆ ಒಂದೊಂದ್ ಸರಿ ಬರುದಿಲ್ಲ ಸರ್. ಕೋಳಿ ಅಂತಿಂತ ಪ್ರಾಣಿಗಳ ಕಾಟ ಏನು ಇಲ್ಲ ಇದಕ್ಕೆ? ಕೋಳಿ ಇರ್ತಾವೆ ಸರ್ ಆಜು ಬಾಜುಗೆ, ಆದ್ರೆ ಅದನ್ನ ನಾವು ಸರಿಯಾಗಿ ಮುಚ್ಕೊಂಡು ಇಡಬೇಕು ಫಸ್ಟ್ ಟೈಮ್ ಅಲ್ಲಿ ಅದು ಬೆಳೆಯುವಾಗ. ಆಮೇಲೆ ಏನ್ ಮಾಡುದಿಲ್ಲ ಸರ್. ಕೋಳಿ, ಹಂದಿಗಳ ಕಾಟ ಅದೆಲ್ಲ ಇದ್ದೇ ಇರ್ತಾವೆ ಸರ್. ಅದರಿಂದ ನಾವು ಇದು ಮಾಡ್ಬೇಕು, ರಕ್ಷಣೆ ಮಾಡಿ ಇಡ್ಬೇಕು ಸರ್. ಹಂದಿ ಬಂದು ಎಬ್ಬಿ ಬಿಡ್ತಾರೆ, ಎಲ್ಲ ತಿಂದು ಹೋಗ್ತಾರೆ ಸರ್. ಹಂದಿ ಹಿಡದೇ ಇಲ್ಲ, ಮರಿಯುವಂಗಿಲ್ಲ. ಆ ರೀತಿ ಊರಾಗ ಹಂದಿ ಬರ್ತಿರ್ತಾವ? ಹೌದ್ ಸರ್, ಇತ್ತೀಚೆಗೆ ಬಹಳ ಬರ್ತಿರ್ತವೆ ಹಂದಿ, ಕಾಡುಕೋಣ ಅದೆಲ್ಲ ಕಾಟ ಇದ್ದೇ ಇರ್ತಾವೆ ಸರ್. ಕಾಡಂದಿ ಬರ್ತಾವ? ಕಾಡಂದಿ. ಊರಂದಿ ಇಲ್ಲ? ಊರಂದಿ ಇಲ್ಲ, ನಾವು ಸಾಕುದೇ ಇಲ್ಲ ಈ ಸೈಡ್ ಜಾಸ್ತಿ. ಕಾಡಂದಿ ಬರ್ತಾವು ರಾತ್ರಿ ಬರ್ತಾವ? ಅದು ಹೆಚ್ಚು ಕಡಿಮೆ ರಾತ್ರಿ ರಾತ್ರಿ. ಮತ್ತೆ ಗುಂಪಾಗಿ ಬರ್ತಾವ? ಹೆದರಿಕೆ ಆಗಲ್ಲ? ಗುಂಪಾಗಿ ಬರುದು ಕಡಿಮೆ ಸರ್, ಮನೆ ಕಡೆ ಒಂದೊಂದೇ ಬರ್ತಾ ಇರ್ತೇವೆ ಸರ್. ಗುಂಪಾಗಿ ಬರುದು ಹೊಲದಲ್ಲಿ. ಇಲ್ಲ, ನೀವು ಒಬ್ಬರೇ ಓಡಿಸಬಹುದು ಅವನ್ನ? ಓಡಿಸಬಹುದು, ನಾಯಿಗಳು ಇರ್ತಾವೆಲ್ಲ ಸರ್. ನಮ್ಗೆ ಇದು ಅದ್ರ ಸಪ್ಪಳ ಕೇಳಿ ಬಂದ್ರೆ ನಾವು ಎಸು ಓಡುದು ಓಡಿಸುದು. ಯಾವ್ದಾದ್ರು ಶಬ್ದ ಮಾಡಿದ್ರೆ, ಡಮ್ ಡಮ್ ಮಾಡಿದ್ರೆ ಅದು ಓಡಿ ಹೋಗ್ತೇವೆ ಸರ್. ಏನ್ ಅನ್ಸುತ್ತೆ ಒಟ್ಟಾರೆ ಈ ರೀತಿ ಗೆಡ್ಡೆ ಗೆಣಸು ಬೆಳೆಯುದು ಒಂದು ಸಂಭ್ರಮನ ನಿಮ್ಗೊಂದು? ಅದಕ್ಕೇನು ಹಬ್ಬ ಇದೆಯಾ? ಹಬ್ಬ ಅಂತ ಇಲ್ಲ ಸರ್, ಇದೇ ಹಬ್ಬ ಆಗಿದ್ ನಮ್ಗೆ. ಜೋಡಾದಲ್ಲಿ ಗೆಡ್ಡೆ ಗೆಣಸು ಮೇಳ ಮಾಡ್ತಾ ಇರುವುದು ಅದೇ ಹಬ್ಬ ಆಗಿದೆ ನಮ್ಗೆ ಸರ್. ಈಗ ಮತ್ತು ಜಯಾನಂದ್ ಸರ್ ಅವರು ಇದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದಂಗ ಆಗಿದೆ ಸರ್. ಎಲ್ಲರೂ ಖುಷಿಯಿಂದ ಬೆಳೀತಾರೆ, ಎಲ್ಲಾ ಕಡೆ ಇದು ಮಾರಾಟ ಆಗ್ತವೆ ಅಂತ ಖುಷಿಯಿಂದ ಬೆಳೀತಾರೆ ಸರ್. ಮೊದ್ಲು ಇದೆಲ್ಲ ಗೊತ್ತಿರ್ಲಿಲ್ಲ, ಸಂಡಿಗೆ ಯಾವ ರೀತಿ ಮಾಡುದು, ಬರೀ ಮನೆಯಲ್ಲೇ ತಿನ್ನುದಾಗಿತ್ತು ಸರ್. ಈಗ ಜಯಾನಂದ್ ಸರ್ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್, ಇದಕ್ಕೆ ಖುಷಿ ಅನಿಸ್ತದ ನಮ್ಗೆ. ಒಳ್ಳೇದು ಆಶಾ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದು ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಗಡ್ಡೆಗೆಣಸು ಬೇಸಾಯ ಮತ್ತು ಅವುಗಳ ಮೌಲ್ಯವರ್ಧನೆ ಈ ಕುರಿತು ಕುಂಬಾರವಾಡ ಗೋಡ್ಸೆಟ್ ಗ್ರಾಮದ ಆಶಾ ಚಂದ್ರಕಾಂತ್ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಇದುವರೆಗೆ ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಪ್ರಸಾರವಾಯಿತು. कपास एक ऐसा पौधा है जो हर परिवेश में तेजी से विकसित हो सकता है। आसानी से उपलब्धता और इसकी मजबूती की वजह से बरसों से बांस का उपयोग होता रहा है और अब इसकी मांग और भी अधिक बढ़ गई है। दुनिया में तेजी से हो रहे जलवायु परिवर्तन पर काबू पाने में भी बांस काफी सहायक है, क्योंकि इसमें कार्बन भंडारण और ऊर्जा बनाने की क्षमता है। तेजी से कट रहे जंगलों को बचाने में भी बांस की अहम भूमिका है, क्योंकि ये निर्माण के लिए बेहतरीन विकल्प है। यानी बांस एक सस्टेनेबल और इको फ्रेंडली उत्पाद है और इसीलिए संयुक्त राष्ट्र के सस्टेनेबल डेवलपमेंट गोल्स को हासिल करने की दिशा में बांस अत्यधिक महत्वपूर्ण है। भारत दुनिया का दूसरा सबसे बड़ा बांस उत्पादक देश है, जहां बांस की 125 देसी और 11 विदेशी प्रजातियां पाई जाती हैं। भारत में कुल बांस उत्पादन क्षेत्र 16 मिलियन हेक्टेयर है और वार्षिक बांस उत्पादन क्षमता 3.23 मिलियन टन है। बिदिरु बहु उपयोगी आद ಹುಲ್ಲಿನ ಜಾತಿಯ ಒಂದು ಸಸ್ಯ. ಪುರಾತನ ಕಾಲದಿಂದಲೂ ಬಿದಿರನ್ನು ಹುಟ್ಟಿನಿಂದ ಸಾವಿನವರೆಗೂ ವಿವಿಧ ರೂಪಗಳಲ್ಲಿ ಬಳಕೆ ಮಾಡಿಕೊಂಡು ಬರಲಾಗ್ತಾ ಇದೆ. ಬಿದಿರು ಬೆಳೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವಂತಹ ಗುಣ ಇದೆ. ಜೊತೆಗೆ ಇಂಧನ ಮೂಲವಾಗಿಯೂ ಕೂಡ ಇದನ್ನು ಬಳಕೆ ಮಾಡುವ ಸಾಧ್ಯತೆ ಇದೆ. ಇದು ಶೀಘ್ರವಾಗಿ ಬೆಳವಣಿಗೆ ಹೊಂದುವುದರಿಂದ ಕಟ್ಟಡ ನಿರ್ಮಾಣದಲ್ಲಿ ಹೆಚ್ಚಿನ ಉಪಯೋಗವನ್ನು ಕಂಡುಕೊಂಡಿದೆ. जहां 2018-19 में भारत अपनी जरूरत को पूरा करने के लिए बांस का आयात करता था, वहीं 2019-20 में हम विदेशों में भी बांस का निर्यात करने लगे। 2021-22 में भारत ने 630 करोड़ रुपए का निर्यात किया। बांस उद्योग में असीम संभावनाओं को समझते हुए भारत सरकार बांस के उत्पादन को बढ़ावा देने के लिए व्यापक स्तर पर कार्य कर रही है। बांस को एक स्वच्छ, स्थायी और टिकाऊ विकल्प के रूप में बढ़ावा देने के लिए भारत सरकार ने 2017-18 में इंडियन फॉरेस्ट एक्ट में संशोधन करके गैर वन क्षेत्रों में उगाए जाने वाले बांस को पेड़ की श्रेणी से हटा दिया, जिससे किसान अब इसे आसानी से अपनी खेतीहर जमीन पर उगा सकते हैं। साथ ही जंगलों के बाहर उगाए जाने वाले बांस की कटाई और परिवहन से भी प्रतिबंध हटा दिए गए हैं। वहीं बांस उत्पादन क्षेत्र को सुव्यवस्थित करने के लिए राष्ट्रीय बांस मिशन को 2018-19 में पुनर्गठित करके नया रूप दिया गया, जो कि गैर वन क्षेत्रों में बांस उत्पादन को बढ़ावा देने, उद्योगों को बेहतर कच्चे माल की उपलब्धता सुनिश्चित कराने, फसल कटाई उपरांत कुशल प्रबंधन के लिए प्राथमिक प्रसंस्करण इकाइयों जैसे बुनियादी ढांचे और नई तकनीकों के विकास और बाजार उपलब्ध कराने के लिए ತೇಜಿ ಕಾರ್ಯ ಭಾರತವು ವಿಶ್ವದ ಎರಡನೆಯ ಪ್ರಮುಖ ಬಿದಿರು ಉತ್ಪಾದನಾ ದೇಶವಾಗಿದೆ. ಸುಮಾರು 125 ದೇಶೀಯ ಹಾಗೂ 11 ವಿದೇಶಿ ಬಿದಿರಿನ ತಳಿಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇದೆ. ಭಾರತದಲ್ಲಿ ಸುಮಾರು 16 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬಿದಿರನ್ನ ಬೆಳೆಯಲಾಗ್ತಾ ಇದೆ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ, ಅಸ್ಸಾಂ ರಾಜ್ಯಗಳಲ್ಲಿ ಬಿದಿರನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. 2018-19 ನಮ್ಮ ದೇಶವು ವಿದೇಶಗಳಿಂದ ಬಿದಿರನ್ನ ಆಮದು ಮಾಡಿಕೊಳ್ತಾ ಇತ್ತು. 2022 630 ಕೋಟಿ ರೂಪಾಯಿಗೂ ಅಧಿಕ ರಫ್ತು ಮಾಡುವಲ್ಲಿ ದೇಶವು ಸಫಲವಾಗಿದೆ. ರಾಷ್ಟ್ರೀಯ ಬ್ಯಾಂಬೂ ಮಿಷನ್ ಸೇ ಜೊ ಹಮೇ ಅನುದಾನ ಮಿಲಾ ಹೈ ಉಸ್ಸೆ ಹಮನೆ ಮಶೀನೆ ಖರೀದಿ ಸೆಟಪ್ ಲಗಾಯಾ ಹೈ ಔರ್ ಹಮ ಲೋಗ್ ಉಸ್ಮೇ ಆತ್ಮನಿರ್ಭರ್ ಬನೆ ಹೈ. ಇಸಿ ತರಹ ಬೆಂಗಳೂರು ಕೆ ರಹನೆ ವಾಲೆ ಪರಮೇಶ್ವರನ್ ಕೃಷ್ಣ ಅಯ್ಯರ್ ನೆ ರಾಷ್ಟ್ರೀಯ ಬಾಂಸ್ ಮಿಷನ್ ಕೆ ಸಹಯೋಗ ಸೇ ಆಧುನಿಕ ಪ್ರೊಸೆಸಿಂಗ್ ತಕ್ನೀಕೋ ಕೋ ಅಪ್ನಾ ಕರ್ 2018-19 ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದು ಬಿದಿರನ್ನು ಇನ್ನಿತರ ಕೃಷಿ ಬೆಳೆಯಂತೆ ನೆಟ್ಟು ಬೆಳೆಸಿ ಮಾರಾಟ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ರಾಷ್ಟ್ರೀಯ ಬಿದಿರು ಮಿಷನ್ ನ್ಯಾಷನಲ್ ಬ್ಯಾಂಬೂ ಮಿಷನ್ ಇದನ್ನು ಜಾರಿಗೆ ತಂದು ಬಿದಿರು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗಿದೆ. ಊದಿನಕಡ್ಡಿ ತಯಾರಿ, ಕಟ್ಟಡಗಳು ಹಾಗೂ ವಿವಿಧ ಆಸನಗಳ ನಿರ್ಮಾಣ, ಕಾಗದ ಬಟ್ಟೆ ತಯಾರಿ, ಜೈವಿಕ ಇಂಧನ, ಇಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ತಾಂತ್ರಿಕತೆಗಳೊಂದಿಗೆ ಬಿದಿರನ್ನು ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. ಈಗ ಕೇಳಿ ಕೃಷಿ ಮಾಹಿತಿ. ಕಹಿಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ, ಸುಮಾರು 12-18 meters ಎತ್ತರಕ್ಕೆ ಬೆಳೀತದೆ. 1.5-2.5 meters ಸುತ್ತಳತೆಯನ್ನು ಕೂಡ ಹೊಂದಿರಬಹುದು. ನೇರವಾದ ಕಾಂಡ ಮತ್ತು ಅಗಲವಾದಂತಹ ಕೊಂಬೆಯನ್ನು ಹೊಂದಿರುತ್ತದೆ. ತೊಗಟೆಯು ಬೂದು ಬಣ್ಣ ಅಥವಾ ದಟ್ಟ ಬೂದು ಬಣ್ಣವನ್ನು ಹೊಂದಿದ್ದು ಮರವು ಒರಟಾಗಿರುತ್ತದೆ. ಒಳಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ರವಾದ ಸುಕ್ಕುಗಳಿರುತ್ತವೆ. ಬೇವಿನಲ್ಲಿ ಪ್ರೋಟೀನ್ ಅಂಶ 36% ಇರುತ್ತದೆ. ಬೇವಿನ ಮರದಲ್ಲಿ ಬೆಸ ಸಂಖ್ಯೆಯ ಚಿಕ್ಕ ಎಲೆಗಳಿರುತ್ತವೆ. ಹೂಗಳು ಬಿಳಿ ಅಥವಾ ತಿಳಿ ಹಳದಿ ಬಣ್ಣವನ್ನು ಹೊಂದಿದ್ದು ಚಿಕ್ಕದಾಗಿ ಸುಗಂಧಭರಿತವಾಗಿದ್ದು ಎಲೆಗಳ ನಡುವೆ ಗೊಂಚಲು ಗೊಂಚಲಾಗಿ ಬಿಡುವಂತಹದ್ದು. ಬೇವು ಕಾಯಿಯಾಗಿದ್ದಾಗ ಹಸಿರು ಬಣ್ಣವನ್ನು ಹೊಂದಿರುತ್ತದೆ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಸ್ವಲ್ಪ ಉದ್ದವಾಗಿದ್ದು ಮೃದುವಾಗಿರುತ್ತದೆ. ಕಾಯಿಗಳು ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳಿನ ಮಧ್ಯಭಾಗದಲ್ಲಿ ಹಣ್ಣಾಗ್ತವೆ. ಮಳೆಗಾಲದ ಮೊದಲಿನ ಸಮಯದಲ್ಲಿ ಬೀಜಗಳ ಸಂಗ್ರಹಣೆಗೆ ಸೂಕ್ತವಾದಂತಹ ಸಮಯವಾಗಿದೆ. ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರಿದಿರುವಂತಹ ಬೀಜ ಇರುತ್ತದೆ. ಸಿಪ್ಪೆಯನ್ನು ತೆಗೆದರೆ ಕಂದು ಬಣ್ಣದ ಬೀಜ ಇರುವುದನ್ನು ಗಮನಿಸಬಹುದು. ಬೇವಿನ ಹಣ್ಣು ಅಗಲಕ್ಕಿಂತ ಉದ್ದವಾಗಿರುತ್ತದೆ. ಮೃದುವಾಗಿದ್ದು ಸುಮಾರು 1.5 centimeters ಉದ್ದ ಇರಬಹುದು. ಬೇವಿನ ಬೀಜವನ್ನು ಬೇವಿನ ಕೀಟನಾಶಕ ಹಾಗೂ ಬೇವಿನ ಎಣ್ಣೆಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಬೇವಿನ ವಿವಿಧ ಉತ್ಪನ್ನಗಳನ್ನು ಈ ರೀತಿಯಾಗಿ ಹೇಳಬಹುದು. ಬೇವಿನ ಸೊಪ್ಪು ಅಥವಾ ಎಲೆಯ ಕಷಾಯ, ಬೇವಿನ ಬೀಜ ಅಥವಾ ಬೇವಿನ ಬೀಜದ ಕಷಾಯ, ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಹಲ್ಲು ಪುಡಿ, ಪೇಸ್ಟ್, ಸಾಬೂನು, ಬೇವಿನ ಕೀಟನಾಶಕಗಳು, ಬೇವಿನ ಪೀಠೋಪಕರಣಗಳು, ಈ ಎಲ್ಲ ಉಪಯೋಗಕ್ಕೆ ಬರುತ್ತದೆ. ಬೇವನ್ನು ಹಸಿರೆಲೆ ಗೊಬ್ಬರವಾಗಿ ಕೂಡ ಬಳಸಬಹುದು. ಬೇವಿನ ಹಿಂಡಿ ಬೆಳೆಗಳಿಗೆ ಉತ್ತಮವಾದಂತಹ ಗೊಬ್ಬರವಾಗುತ್ತದೆ. ಬೇವಿನ ಹಿಂಡಿ ಮಣ್ಣಿನ ಕಣರಚನೆಯನ್ನು ಸುಧಾರಿಸುತ್ತದೆ, ಮಣ್ಣಿನ ಸೂಕ್ಷ್ಮಾಣುಜೀವಿಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಬೇವಿನ ಹಿಂಡಿಯಲ್ಲಿ 4.5% ಸಾರಜನಕ, 1.1% ರಂಜಕ ಹಾಗೂ 1.5% ಪೊಟ್ಯಾಸಿಯಂ ಅಂಶ ಇರುತ್ತದೆ. ಭತ್ತದಲ್ಲಿ ಬೇವಿನ ಹಿಂಡಿ ಲೇಪಿತ ಯೂರಿಯಾವನ್ನು ಬಳಸಬಹುದು. 30 kilograms ಬೇವಿನ ಹಿಂಡಿಯನ್ನು 100 kilograms ಯೂರಿಯಾದ ಜೊತೆ ಬೆರೆಸಬೇಕು. ಜೊತೆಗೆ 1 kilograms ಡಾಂಬರ್ ಅಥವಾ 2 liters ಸೀಮೆ ಎಣ್ಣೆಯನ್ನು ಬೆರೆಸಬೇಕು. ಇದನ್ನು ಬಳಸುವುದರಿಂದ ಸಾರಜನಕ ಪೋಲಾಗುವುದನ್ನು ತಡೆಗಟ್ಟಬಹುದು. ಬೆಳೆಗೆ ಸಾರಜನಕವನ್ನು ನಿಧಾನವಾಗಿ ಮತ್ತು ಸತತವಾಗಿ ದೊರಕುವ ಹಾಗೆ ಮಾಡುತ್ತವೆ. ಇದರಿಂದ ಸಾರಜನಕವನ್ನು ಬೆಳೆಯು ಹೆಚ್ಚು ಬಳಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಸಾವಯವ ಗೊಬ್ಬರಗಳ ತಯಾರಿಕೆಯಲ್ಲಿ ಬೇವಿನ ಎಣ್ಣೆಯನ್ನು ಬಳಸಬಹುದು. ಸೌಂದರ್ಯವರ್ಧಕ ಮುಲಾಮುಗಳಲ್ಲಿ, ಕೂದಲಿಗೆ ಬಳಸುವಂತಹ ಎಣ್ಣೆ, ಔಷಧಿಗೆ ಬಳಸುವಂತಹ ಸೋಪುಗಳಲ್ಲಿ ಎಣ್ಣೆಯ ಮಿಶ್ರಣವನ್ನು ಉಪಯೋಗಿಸಬಹುದು. ಬೇವು ಔಷಧಿಯ ಗುಣವನ್ನು ಕೂಡ ಹೊಂದಿದೆ. ಇದನ್ನು ನಾಟಿ ಔಷಧಿಯಾಗಿ ಕೂಡ ಬಳಸಬಹುದು. ಮಧುಮೇಹ ರೋಗಿಗಳಿಗೂ ಕೂಡ ಉತ್ತಮವಾದಂತಹ ಔಷಧಿಯಾಗುತ್ತದೆ. ಹೊಟ್ಟೆಯಲ್ಲಿರುವ ಜಂತುಹುಳುಗಳನ್ನು ನಾಶ ಮಾಡುವ ಗುಣವನ್ನು ಹೊಂದಿದೆ. ಬೇವಿನ ಬೀಜದ ಪುಡಿಯನ್ನು ಹಲ್ಲು ಪುಡಿ ತಯಾರಿಕೆಯಲ್ಲೂ ಕೂಡ ಬಳಸಬಹುದು. ಬೇವನ್ನು ಕೀಟನಾಶಕವಾಗಿ ಹಾಗೂ ಶಿಲೀಂದ್ರನಾಶಕವಾಗಿಯೂ ಕೂಡ ಬಳಸಲಾಗುತ್ತದೆ. ಕಹಿ ಬೇವು ಸಸ್ಯ ಮೂಲ ಕೀಟನಾಶಕವಾಗಿದ್ದು ಇದರಲ್ಲಿ ಸುಮಾರು 200+ ವಿಷಕಾರಕ ಅಂಶಗಳಿರುತ್ತವೆ. ಇವುಗಳಲ್ಲಿ ಅಜಾದಿರಕ್ತಿನ್, ಸೆಲನಿನ್, ನಿಂಬೀನ್, ನಿಂಬಿಡಿನ್ ಮತ್ತು ಮೆಲಯಿನ್ ಟ್ರಯೋಲ್ ಇವು ಮುಖ್ಯವಾಗಿವೆ. ಇವುಗಳಲ್ಲಿ ಅಜಾದಿರಕ್ತಿನ್ ಎನ್ನುವಂತಹದ್ದು ಪ್ರಮುಖವಾದಂತಹ ಅಂಶ. ಇದು ಬೆಳೆಗಳಲ್ಲಿ ಪೀಡೆಗಳ ಹತೋಟಿಯನ್ನು ಮಾಡುವುದಕ್ಕೆ ಕಾರಣವಾಗಿದೆ. ಇದರಿಂದ ಬೇವು ಕೀಟ ನಿರೋಧಕ ಗುಣವನ್ನು ಹೊಂದಿರುತ್ತದೆ. ಕೀಟಗಳು ಗಿಡ ಅಥವಾ ಗಿಡಗಳ ಭಾಗಗಳ ತಿನ್ನುವುದನ್ನು ತಡೆಗಟ್ಟುತ್ತದೆ. ಬೇವು ಸುಮಾರು 300+ ವಿವಿಧ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಶಕ್ತಿಯನ್ನು ಹೊಂದಿದೆ. ಬೇವಿನ ಬೀಜದ ಕಷಾಯ, ಬೇವಿನ ಸೊಪ್ಪಿನ ಕಷಾಯ ಹಾಗೂ ಬೇವಿನ ಮೂಲದ ಕೀಟನಾಶಕಗಳನ್ನು ಕೀಟಗಳು, ನುಸಿ, ಮಣ್ಣಿನಲ್ಲಿರುವ ಗೆದ್ದಲು, ಶಿಲೀಂದ್ರ, ದುಂಡಾಣು, ಜಂತುಹುಳು ಇವುಗಳ ಹತೋಟಿಯಲ್ಲಿ ಬಳಸಬಹುದು. ಕಾಳಿನೊಡನೆ ಒಣಗಿರುವಂತಹ ಬೇವಿನ ಎಲೆಗಳನ್ನು ಸೇರಿಸಿ ಕಾಳುಗಳನ್ನು ಸಂಗ್ರಹಿಸಿಟ್ಟರೆ ಧಾನ್ಯ ಅಥವಾ ಕಾಳುಗಳು ಕೆಡದ ಹಾಗೆ ರಕ್ಷಿಸಬಹುದು. ಬೇವಿನ ಎಲೆಯನ್ನು ಪುಡಿ ಮಾಡಿ ಸಸ್ಯದ ಸುತ್ತಲೂ ಹಾಕುವುದರಿಂದ ಗಿಡ ಕತ್ತರಿಸುವ ಕೀಟಗಳ ಬಾಧೆ ಹಾಗೂ ಬೇರು ಕತ್ತರಿಸುವಂತಹ ಕೀಟಗಳ ಬಾಧೆ ಇರುವುದಿಲ್ಲ. ಬೇವು ಬೇರು ಜಂತು ಹುಳುಗಳನ್ನು ನಾಶ ಮಾಡುವ ಗುಣವನ್ನು ಹೊಂದಿದೆ. ಎಲೆ ತಿನ್ನುವ ಹುಳುಗಳು, ರಸ ಹೀರುವ ಕೀಟಗಳ ಹತೋಟಿಯಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಬೇವನ್ನು ಕೀಟನಾಶಕವಾಗಿ ಸಿಂಪಡಿಸಿದಾಗ ಯಾವ ರೀತಿ ಕೆಲಸ ಮಾಡುತ್ತದೆ ಎನ್ನುವುದರ ಬಗ್ಗೆ ಇಲ್ಲಿದೆ ಮಾಹಿತಿ. ಕೀಟಗಳ ಬೆಳವಣಿಗೆಯನ್ನು ನಿಯಂತ್ರಿಸಿ ಕೀಟಗಳನ್ನು ಪ್ರಾಯತನದಲ್ಲಿ ಇಡುತ್ತದೆ. ಕೀಟಗಳಲ್ಲಿ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತದೆ. ಕಹಿ ಅಂಶದಿಂದ ಹಾಗೂ ಕಹಿ ವಾಸನೆಯಿಂದ ಬೆಳೆಯಿಂದ ಕೀಟಗಳನ್ನು ದೂರ ಇಡುತ್ತದೆ. ಕೀಟಗಳು ಗಿಡಗಳನ್ನು ತಿನ್ನದ ಹಾಗೆ ಮಾಡುತ್ತದೆ. ತಿಂದರೂ ಆ ಹುಳು ಬೆಳವಣಿಗೆಯ ವಿವಿಧ ಹಂತದಲ್ಲಿ ಸಾಯುವಂತೆ ಮಾಡುತ್ತದೆ. ಕೀಟಗಳು ಎಲೆಯ ಮೇಲೆ ಮೊಟ್ಟೆ ಇಡುವುದನ್ನು ತಡೆಗಟ್ಟುತ್ತದೆ. ಇದರಿಂದ ಕೀಟಗಳ ವಂಶಾಭಿವೃದ್ಧಿ ನಾಶವಾಗುತ್ತದೆ. ಸುಲಭವಾಗಿ ವಾತಾವರಣದಲ್ಲಿ ವಿಲೀನವಾಗುತ್ತದೆ. ಬೇವಿನ ವಿಷಕಾರಕ ಅಂಶ ಇಡೀ ಗಿಡವನ್ನು ಆವರಿಸುತ್ತದೆ. ಬೇವು ಕೀಟ ನಿರೋಧಕ ಶಕ್ತಿ ಬೆಳೆಸಿಕೊಳ್ಳುವುದಿಲ್ಲ ಮತ್ತು ಸಿಂಪಡಿಸಿದ ಗಿಡಗಳಲ್ಲಿ ವಿಷತ್ವವು ಉಳಿಯುವುದಿಲ್ಲ. ಎಲ್ಲ ವಿಧದ ಸಿಂಪರಣೆಗೆ ಯೋಗ್ಯವಾಗಿದ್ದು ಸುರಕ್ಷಿತ ಕೀಟನಾಶಕವಾಗಿದೆ. ಬೇವನ್ನು ಆಧರಿಸಿರುವಂತಹ ಕೀಟನಾಶಕಗಳನ್ನು ಉಪಯೋಗಿಸಿದಾಗ ಬೆಳೆಯಿಂದ ಬಂದಂತಹ ಉತ್ಪನ್ನಗಳ ಬೆಲೆಯೂ ಹೆಚ್ಚಾಗಿರುತ್ತದೆ. ಎಲ್ಲ ಬೆಳೆಗಳಲ್ಲಿ ಕೀಟಗಳ ಬಾಧೆ ಬರುವಂತಹದ್ದು ಖಚಿತವಾಗಿದ್ದು ಅದನ್ನು ತಡೆಯುವುದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ 10-15 ದಿವಸಗಳಿಗೆ ಒಂದ್ಸಾರಿ ಬೇವಿನ ಕೀಟನಾಶಕವನ್ನು ಸಿಂಪಡಿಸಬಹುದು. ಬೆಳೆಗಳಲ್ಲಿ ಹುಳುಗಳ ಬಾಧೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ಬೇವಿನ ಬೀಜದ ಕಷಾಯದ ಸಿಂಪರಣೆಯನ್ನು ಪ್ರಾರಂಭಿಸಬೇಕು. 10-15 ದಿವಸಗಳ ಅಂತರದಲ್ಲಿ ಬೆಳೆಗಳನ್ನು ಅವಲಂಬಿಸಿ 4-8 ಸಿಂಪರಣೆಯನ್ನು ಕೊಡಬೇಕಾಗುತ್ತದೆ. ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ ಸುಮಾರು 5-20 ಮಿಲಿಲೀಟರ್ನಂತೆ ಬೆರೆಸಿ ಸಿಂಪಡಿಸಿದರೆ ಕೀಟಗಳ ಹತೋಟಿಯಾಗುತ್ತದೆ. ಬೇವಿನ ಎಲೆಯ ಕಷಾಯ ಅಥವಾ ಸೊಪ್ಪಿನ ಕಷಾಯವನ್ನು ತಯಾರಿಸುವಂತಹ ವಿಧಾನ ಹೀಗಿದೆ. ಪ್ರತಿ ಲೀಟರ್ ನೀರಿಗೆ ಸುಮಾರು 150-200 ಗ್ರಾಂನಷ್ಟು ಬೇವಿನ ಎಲೆ ಬೇಕಾಗುತ್ತದೆ. ಎಲೆಗಳನ್ನು 6-12 ಗಂಟೆಗಳ ಕಾಲ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಬೇಕು. ನಂತರ ಎಲೆಗಳನ್ನು ಚೆನ್ನಾಗಿ ಕಿವುಚಿ ತೆಳ್ಳಗಿನ ಬಟ್ಟೆಯಲ್ಲಿ ಸೋಸಬೇಕು. ಈ ರೀತಿ ಬಂದ ಕಷಾಯವನ್ನು ಬೇವಿನ ಎಲೆಯ ಕಷಾಯ ಎನ್ನಲಾಗುತ್ತದೆ. ಈ ಕಷಾಯಕ್ಕೆ ಸೋಪಿನ ನೀರನ್ನು ಬೆರೆಸಿ ಸಿಂಪಡಿಸಬಹುದು. ಪ್ರತಿ ಲೀಟರ್ಗೆ ಸುಮಾರು 1 ಮಿಲಿಲೀಟರ್ನ ಹಾಗೆ ಸೋಪನ್ನು ಮಿಶ್ರಣ ಮಾಡಬೇಕು. ಈ ಕಷಾಯವನ್ನು ಕೀಟಗಳು ಅಥವಾ ದುಂಡಾಣುಗಳ ನಿಯಂತ್ರಣದಲ್ಲಿ ಬಳಸಬಹುದು. ಎಲೆ ಸುರುಳಿ ಹುಳ, ಕಂಬಳಿ ಹುಳ, ವಜ್ರಬೇನಿನ ಚಿಟ್ಟೆ, ಸೈನಿಕ ಹುಳ, ಮೆಕ್ಸಿಕನ್ ದುಂಬಿಗಳ ಹತೋಟಿಯಲ್ಲಿ ಬಳಸಬಹುದು. ಬೇವಿನ ಬೀಜದ ಕಷಾಯ ತಯಾರಿಸಿ ಉಳಿದ ವಸ್ತುವನ್ನು ಗೊಬ್ಬರವಾಗಿ ಬಳಸಬಹುದು. ಬೇವಿನ ಬೀಜವನ್ನು ಜಜ್ಜಿ ನೇರವಾಗಿ ಗಿಡಗಳ ಬುಡಕ್ಕೆ ಹಾಕಬಹುದು. ಕಳಿತ ಗೊಬ್ಬರದ ಜೊತೆ ಮಿಶ್ರಣ ಮಾಡಿಯೂ ಕೂಡ ಬಳಸಬಹುದು. ಬೇವಿನ ಎಣ್ಣೆ ಹಸಿರು ಮಿಶ್ರಿತ ಹಳದಿ ಅಥವಾ ಕಂದು ಬಣ್ಣದ ಕಹಿಯಾದಂತಹ ಎಣ್ಣೆಯಾಗಿದೆ. ಇದನ್ನು ಕೀಟಗಳ ಹತೋಟಿಯಲ್ಲಿ ಬಳಸಬಹುದು. 3-5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಕೀಟ ಹಾಗೂ ರೋಗಗಳನ್ನು ಹತೋಟಿ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಕೆಲವೊಂದು ಬೆಳೆಗಳಲ್ಲಿ ಪ್ರತಿ ಲೀಟರ್ ನೀರಿಗೆ 20 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು ಬೆರೆಸಿ ಕೀಟಗಳ ಹತೋಟಿಯನ್ನು ಮಾಡಬಹುದು. ಎಲೆ ಸುರುಳಿ ಹುಳ, ಕಂದು ಮತ್ತು ಬಿಳಿ ಜಿಗಿ ಹುಳ, ಎಲೆ ಕೊರೆಯುವಂತಹ ಹುಳ, ನುಸಿ, ಬೇಳೆಕಾಳುಗಳ ಕೊರೆಯುವಂತಹ ದುಂಬಿ, ಕೆಂಪು ಮಿಡತೆ, ಕೆಂಪು ಕಂಬಳಿ ಹುಳು, ವಜ್ರಬೆನ್ನಿನ ಪತಂಗ, ಕಾಂಡ ಇಲ್ಲವೆ ಕಾಯಿ ಕೊರೆಯುವಂತಹ ಹುಳ, ಬೂದಿ ರೋಗ, ಹಳದಿ ನಂಜು ರೋಗಗಳ ಹತೋಟಿಯಲ್ಲಿ ಇದನ್ನು ಬಳಸಬಹುದು. ಬೇವಿನ ಎಣ್ಣೆ ಅಥವಾ ಬೀಜದಿಂದ ತಯಾರಾದಂತಹ ದ್ರಾವಣವನ್ನು ಬೂಸ್ಟ್ ಎನ್ನುವಂತಹ ಶಿಲೀಂಧ್ರ ರೋಗ ನಿವಾರಣೆಗೂ ಕೂಡ ಬಳಸಬಹುದು. ನೆಲಗಡ್ಲೆಯಲ್ಲಿ ಎಲೆ ಚುಕ್ಕಿ ರೋಗ, ಜಂತುಹುಳ ಬಾಧೆ ನಿಯಂತ್ರಿಸುವುದಕ್ಕೆ ಇದು ಫಲಕಾರಿಯಾಗಿದೆ. ಬೇವಿನ ಬೀಜದ ಕಷಾಯವನ್ನು ಬೆಳೆಯಲ್ಲಿ ಮೊಸಾಯಿಕ್ ವೈರಸ್ ನಿಯಂತ್ರಣದಲ್ಲಿ ಕೂಡ ಬಳಸಬಹುದು. ಬೇವು ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಬೇವು ಸಸ್ಯ ಮೂಲ ಕೀಟನಾಶಕ. ಬೀಜದಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವಂತಹ ಗಟ್ಟಿ ವಸ್ತುವಿಗೆ ಬೇವಿನ ಹಿಂಡಿ ಎಂದು ಕರೆಯಲಾಗುತ್ತದೆ. ಇದನ್ನು ಬೆಳೆಗಳ ಬುಡಕ್ಕೆ ನೇರವಾಗಿ ಅಥವಾ ಸಾವಯವ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಗೊಬ್ಬರವಾಗಿ ಬಳಸಬಹುದು. ಬೇವಿನ ಹಿಂಡಿಯನ್ನು ಬೀಜ ಬಿತ್ತುವ 10-15 ದಿವಸ ಮೊದಲು ಜಮೀನಿನಲ್ಲಿ ಬೆರೆಸಬೇಕು. ನಂತರ ಉಳುಮೆ ಮಾಡಿ ಮಣ್ಣಿಗೆ ಬೆರೆಸಬೇಕು. ಎಕರೆಗೆ ಸುಮಾರು 150-200 ಕಿಲೋದಷ್ಟು ಬಳಸಬಹುದು. ತೋಟಗಾರಿಕಾ ಬೆಳೆಗಳಲ್ಲಾದರೆ ಪ್ರತಿ ಗಿಡಕ್ಕೆ ಸುಮಾರು 150-200 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಬಳಸಬಹುದು. ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ಜಂತುಹುಳುಗಳ ನಿಯಂತ್ರಣವನ್ನು ಮಾಡುತ್ತದೆ. ಬೇವಿನ ಹಿಂಡಿ ಪೋಷಕಾಂಶಗಳ ಆಗರವಾಗಿದೆ. ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಜೊತೆಗೆ ಸುಣ್ಣ, ಮೆಗ್ನೀಷಿಯಂನ ಅಂಶವೂ ಕೂಡ ಇರಲಿದೆ. ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಬೆರೆಸುವುದರಿಂದ ಮಣ್ಣಿನ ಅಪಾಯಕಾರಿ ಸೂಕ್ಷ್ಮಾಣುಜೀವಿಗಳು, ಕೀಟಗಳು ಮತ್ತು ಬ್ಯಾಕ್ಟೀರಿಯಾ ದುಂಡಾಣುಗಳು ನಾಶವಾಗುತ್ತವೆ. ಹಾಗೆಯೇ ಮಣ್ಣಿನ ಕ್ಷಾರದ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಬೇವು ಆಧಾರಿತ ಕೀಟನಾಶಕಗಳನ್ನು ಬಳಸಬೇಕಿದ್ರೆ ಕೆಲವೊಂದು ಅಂಶವನ್ನು ನಾವು ಗಮನಿಸಬೇಕು. ಬೆಳೆಗಳಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ಅಥವಾ ಕೀಟಗಳು ಪ್ರಾರಂಭಿಕ ಹಂತದಲ್ಲಿದ್ದಾಗ ಬೇವಿನ ಸಿಂಪರಣೆಯನ್ನು ಮಾಡಬೇಕು. ಬೆಳಗಿನ ವೇಳೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ಉಪಯೋಗಿಸುವಂತಹದ್ದು ಒಳ್ಳೆಯದು. ಶೇಖರಿಸಿದ 1 ವರ್ಷದ ಅವಧಿಯ ಒಳಗಿನ ಬೀಜಗಳನ್ನು ಮಾತ್ರ ಉಪಯೋಗಿಸಬೇಕು. ಸಂಗ್ರಹಿಸಿದ ಬೀಜಗಳನ್ನು 2-3 ವಾರಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ಬೀಜಗಳನ್ನು ಬೇರೆ ಬೇರೆ ಮರಗಳಿಂದ ಸಂಗ್ರಹಿಸಬೇಕು. ಬೇವಿನ ಕಷಾಯ ಒಂದೇ ಬಾರಿಗೆ ಹುಳುಗಳನ್ನು ಸಾಯಿಸುವುದಿಲ್ಲ. ಇದರ ಪರಿಣಾಮ 2-3 ಸಿಂಪರಣೆಗಳ ನಂತರ ಗೊತ್ತಾಗ್ತದೆ. ಇವು ಗಿಡಗಳಲ್ಲಿ ಪೀಡೆಗಳ ನಿರೋಧಕ ಶಕ್ತಿ ಆಗದ ಹಾಗೆ ತಡೆಯುತ್ತದೆ. ಇದಕ್ಕೆ ತಗಲುವಂತಹ ವೆಚ್ಚವೂ ಕೂಡ ಕಡಿಮೆ. ಬೇವಿನ ಬಳಕೆಯಿಂದ ಉತ್ತಮವಾದ ಹಾಗೂ ಆರೋಗ್ಯಕರ ವಾತಾವರಣ ಸೃಷ್ಟಿಯಾಗುತ್ತದೆ. ಬೇವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದವರು ಕಾರ್ಯಕ್ರಮ ಸಂಯೋಜಕರು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮ ಅವರ ಇವರನ್ನ ಸಂಪರ್ಕಿಸಬಹುದು. ಇದುವರೆಗೂ ಕೃಷಿ ಮಾಹಿತಿ ಕೇಳುತ್ತಿದ್ದೀರಿ. ಕೇಳಿ ಜನಪದ ಸಂಗೀತ. ಕುಮಟಾ ತಾಲೂಕು ಉಲ್ಲವಳ್ಳಿಯ ಸರಸ್ವತಿ ಶಾಂಭಾ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಪದಗಳು. ಗಾ गाने गोने सचे रे दादो गाने गोने सचे वजंतर मरदंग चे रे दादो वजंतर मरदंग चे वजंतर मरदंग चे रे दादो वजंतर मरदंग चे वजंतर मरदंग चे रे दादो वजंतर गागर काशे यचो गागर मरदंग चे रे दादो वजंतर काशे गागर यो काशे चो रे दादो गागर यो काशे चो गागर यो काशे चो रे दादो ताळमने चो ತಾಳಮನೆಯು ಕಾಸೆ ಚೋರೆ ದಾದು ತಾಳಮನೆಯು ಕಾಸೆ ಚೋ ಗಾಗರಿಯು ಕಾಸೆ ಚೋರೆ ದಾದು ತಾಳಮನೆಯು ಕಾಸೆ ಚೋ ತಾಳಮನೆಯು ಕಾಸೆ ಚೋರೆ ದಾದು ವಜಂತರಯು ಕಾಸೆ ಚೋ ವಜಂತರ ಮರದಂಗ ಚೇರೆ ದಾದು ವಜಂತರ ಮರದಂಗ ಚೇ ವಜಂತರ ಮುರದಂಗ ಚೇರಿ ದಾದೋ ನಾರ ಮುರದಂಗ ಚೇ ನಾಚನ ಮನ ಸರಜೆ ಚೇರಿ ದಾದೋ ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದೋ ಗಾ ಮನ ಸರಜೆ ಚೇ ಗಾನೆ ಗೋನೆ ಸಚೇರಿ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದೋ ತಾಳಮನೆಯೋ ಕಾಚೋ ತಾಳಮನೆಯು ಕಾಸೆ ಚೋರೆ ದಾದೋ ಗಾಳಮನೆಯು ಕಾಸೆ ಚೋ ತಾಳಮನೆಯು ಕಾಸೆ ಚೋರೆ ದಾದೋ ಗಾಗರಿಯು ಕಾಸೆ ಚೋ ಗಾಗರಿಯು ಕಾಸೆ ಚೋರೆ ದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರೆ ದಾದೋ ಜನಗನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದು ನಾಚನ ಮನ ಸರಜೆ ಚೇ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಪಾನಾನೆ ಗೋಟಿ ಬರ್ಜಾಲಿ ಪಾಂಚ ಪಾನಾನೆ ಗೋಟಿ ಬರ್ಜಾಲಿ ಪಾಂಚ ಪಪ್ಳಾನೆ ಗೋಟಿ ಬರ್ಜಾಲಿ ಪಾಂಚ ಪಪ್ಳಾನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಪಾಂಚ ದುಡವಾನೆ ಗೋಟಿ ಬರ್ಜಾಲಿ ಪಾಂಚ ದುಡವಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನೀಮೆನೆ ಗೋಟಿ ಬರ್ಜಾಲಿ ಪಾಂಚ ನೀಮೆನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಕಂಜನಿ ನಾತ ಗಲ್ಗೆ ಸುನೆ ಕಂಜನಿ ನಾತ ಗಲ್ಗೆ ಸುನೆ ಸೋನ್ ಮುಂತಾ ಮಾಮಾಗೆ ಅಪ್ಲ ಸೋನ್ ಮುಂತಾ ಮಾಮಾರೆ ಅಪ್ಲ ಮಾಮಾ ಮುಂತಾ ಸುನ್ಗೆ ಅಪ್ಲಿ ಮಾಮಾ ಮುಂತಾ ಸುನ್ಗೆ ಅಪ್ಲಿ ದೇವಾಂಗರಾಗಿ ದೇವಾಂಗರಾಯಿ ಚಪಾಲ ಬೇರೆ ಗಂಗೆ ಚ ಪನೆ ಪ್ರಮೋಳ ಸರ್ಪಾನ್ ಕಾಣಿಲ ಬೇರೆ ಗಂಗೆ ಚ ಪನೆ ಪ್ರಮೋಳ ಕಾಂಜನಿ ನಾಥ ಗಲ್ಗೆ ಸುನೆ ಕಾಂಜನಿ ನಾಥ ಗಲ್ಗೆ ಸುನೆ ಸೋನ್ ಮಣತಾ ಮಾಮಿ ಗೆ ಅಪಲಿ ಸೋನ್ ಮಣತಾ ಮಾಮಿ ಗೆ ಅಪಲಿ